ಹಸುವಿನ ವ್ಯಾಲ್ಯೂ ಹೊಟ್ಟೋಗುತ್ತೆ ಅಂತ ತಿಳ್ಕೋಬಹುದು. ಮತ್ತೆ ಕೆಲವರು ಹಾಲು ಕಡಿಮೆ ಆಗುತ್ತೆ, ತುಂಬಾ ಹಾಲು ಕೊಡುವಂತ ಹಸುಗಳಲ್ಲಿ ಇಟ್ಕೊಂಡಿರುವಂತಹ ರೈತರು ಹಾಲು ಕಡಿಮೆ ಆಗುತ್ತೆ ಅಂತ ತಿಳ್ಕೊತಾರೆ. ಮತ್ತೆ ಕರುಗಳಿಗೆ ನಾವು ಲಸಿಕೆ ಹಾಕಿಸ್ಬಾರ್ದು, ಮತ್ತೆ ನಾಟಿ ಹಸುಗಳಿಗೆ ಲಸಿಕೆ ಹಾಕ್ಸೋದ್ ಬೇಡ, ಯಾಕೆಂದ್ರೆ ಏನು ಜಾಸ್ತಿ ರೋಗ ಬರಲ್ಲ. ಮತ್ತೆ ಎಮ್ಮೆಗಳಿಗೆ ಲಸಿಕೆ ಹಾಕ್ಸೋದ್ ಬೇಡ, ಯಾಕೆಂದ್ರೆ ಅಪರೂಪಕ್ಕೆ ಇಲ್ಲೊಂದು ಅಲ್ಲೊಂದು ರೋಗ ಕಾಣಿಸ್ಕೊಳತ್ತೆ, ಹಾಗಾಗಿ ಅದಕ್ಕೆ ನಮ್ದಕ್ ನಾವು ಹಾಕಿಸ್ಕೊಳ್ಳೋದು ಬೇಡ. ಮತ್ತೆ ನಾವೊಬ್ರು ಹಾಕಿಸ್ಕೊಳ್ದೆ ಇದ್ರೆ ಏನು, ಊರ್ನಲ್ಲಿ ಬೇರೆಯವರೆಲ್ಲ ಹಾಕಿಸ್ಕೊತಾರಲ್ಲ, ಅವ್ರು ಹಾಕಿಸ್ಕೊಂಡ್ರೆ ನಮ್ಗೆ ಏನು ಬರಲ್ಲ, ಸಾಕು ಅಂತ ಅನ್ಕೋತಾರೆ. ಈ ವಿಷಯದಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹೌದು ನಾಟಿ ಹಸುಗಳಿಗೆ ಬರಲ್ಲ ಜಾಸ್ತಿ ರೋಗ ಬರಲ್ಲ, ಎಮ್ಮೆಗಳಿಗೆ ಜಾಸ್ತಿ ರೋಗ ಬರಲ್ಲ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರೋಗದ್ರೇಕ ಉಂಟಾಗೋ ಅಂತ ಸಂದರ್ಭದಲ್ಲಿ ಈ ಒಂದು ನಾಟಿ ಹಸುಗಳಿಗಾಗಿರ್ಬೋದು ಅಥವಾ ಎಮ್ಮೆಗಳಿಗಾಗಿರ್ಬೋದು ರೋಗ ಬರೋದು ಅಪರೂಪ. ಆದ್ರೆ ಒಂದ್ಸತಿ ಅದು ರೋಗ ಬಂತು ಅಂದ್ರೆ ರೋಗದಿಂದ ಬಹಳ ಬೇಗ ಅವು ಚೇತರಿಸ್ಕೊಳತ್ತೆ. ಆದ್ರೆ ರೋಗ ಬಂದಂತ ಸಂದರ್ಭದಲ್ಲಿ ಅವು ತಮ್ಮ ಎಲ್ಲಾ ಒಂದು ಸ್ರವಗಳು ದ್ರವಗಳ ಮುಖಾಂತರ ಈ ರೋಗಾಣುವನ್ನು ಹೊರಹಾಕುತ್ತೆ. ಸೊ ಈ ಒಂದು ನಾಟಿ ಹಸು ಅಥವಾ ಎಮ್ಮೆಗಳ ಸುತ್ತಮುತ್ತಲ ಇರುವಂತಹ ಮಿಶ್ರತಳಿ ಹಸುಗಳಿಗೆ ಬಹಳ ಬೇಗ ಈ ರೋಗ ಹರಡುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ರೋಗ ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ 1,000 ದನ ಇದೆ ಅಂತ ಅನ್ಕೊಂಡ್ರೆ 90% ಅಂದ್ರೆ 900 ದನಗಳಲ್ಲಾದರೂ ಲಸಿಕೆ ಹಾಕಿಸ್ಕೊಂಡಿರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಸಾಮೂಹಿಕ ಲಸಿಕಾ ಕಾರ್ಯಕ್ರಮ ಹಾಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ತಮ್ಮ ದನಗಳಿಗೆ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಯಾವುದೋ ಒಂದು ಮನೇಲಿ ಏನೋ ಒಂದು ತೊಂದರೆ ಆಗಿರ್ಬೋದು, ಎಲ್ಲೋ ಹೊರಗಡೆ ಹೋಗಿರ್ಬೋದು, ಅಥವಾ ಆ ಒಂದು ರೈತನಿಗೆ ಹುಷಾರಿಲ್ಲದೆ ಇರ್ಬೋದು. ಈ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಅನಿವಾರ್ಯ ಕಾರಣಗಳಿಂದ ಅವರುಗಳು ತಮ್ಮ ರಾಸುಗಳಿಗೆ ಲಸಿಕೆ ಹಾಕಿಸ್ಕೊಳ್ಳೋದಿಲ್ಲ. ಸೊ ಅವು ಬಿಟ್ಟು ಹೋಗುತ್ತವೆ. ಸೊ ಅವು ಬಿಟ್ಟೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರೋಗದ್ರೇಕ ಒಂದು ರೋಗಾಣು ಆ ಒಂದು ಪ್ರದೇಶದಲ್ಲಿ ಬಂದಾಗ ಈ ಒಂದು ರಾಸುಗಳಿಗೆ ಬಹಳ ಬೇಗ ಅದು ರೋಗವನ್ನು ಉಂಟು ಮಾಡುತ್ತೆ. ಸೊ ಬೇರೆಯವರು ಬೇಕಂತಾನೆ ನಾವೇನ್ ಹಾಕಿಸ್ಕೊಳ್ದೇ ಇದ್ರೆ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟಿರೋರ್ಗೆ ಈ ಒಂದು ರಾಸುಗಳ ಮುಖಾಂತರ ಅವ್ಗೆ ಬೇಗ ಹರಡತ್ತೆ. ಸೊ ಯಾವಾಗ ಒಂದು ಊರಿನಲ್ಲಿ 1,000 ದನ ಇದೆ ಅಂತ ಹೇಳಿದ್ರೆ 950 ದನಗಳಿಗೆ ಲಸಿಕೆ ಹಾಕ್ಸಿದ್ರೆ ಯಾವುದೇ ಒಂದು ರೋಗಾಣು ಬಂದ್ರೂ ಕೂಡ ಆ ರೋಗಾಣು ಒಳಗಡೆ ಬೇರೆ ಒಂದು ರಾಸುಗಳ ದೇಹದೊಳಗೆ ನುಸುಳ್ಲಿಕ್ಕೆ ಜಾಗನೇ ಸಿಗಲ್ಲ, ಹಾಗಾಗಿ ಅದು ನಶಿಸಿ ಹೋಗುತ್ತೆ, ಮತ್ತೆ ರೋಗೋದ್ರೇಕನು ಉಂಟಾಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟು ನಮ್ಮಿಂದ ಸಾಧ್ಯ ಆಗುತ್ತೋ ಒಂದು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಾಗ ತಪ್ಪದೇ ನಮ್ಮ ರಾಸುಗಳನ್ನ ಹಾಕಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತೆ ಜವಾಬ್ದಾರಿ ಕೂಡ ಆಗುತ್ತೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಎಲ್ಲಾ ರಾಸುಗಳಿಗೂ ಕೂಡ ನಾವು ಲಸಿಕೆಯನ್ನ ಹಾಕಿಸ್ಬೇಕು. ಲಸಿಕೆಯನ್ನ ಹಾಕೋದ್ರಿಂದ ಬೇರೆ ಅಡ್ಡ ಪರಿಣಾಮ ಉಂಟಾಗುತ್ತೆ ಅಥವಾ ಇನ್ನೇನೋ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ ನಾವು ತಡೆಯೋದಕ್ಕಿಂತನೂ ಕೂಡ, ಯಾಕೆ ಅಂತ ಅಂದ್ರೆ ಇದು ಯಾವುದೋ ಒಂದು ರೋಗದ ವಿರುದ್ಧ ನಾವು ಹಾಕಿಸ್ತಾ ಇರತಕ್ಕಂತಹ ಲಸಿಕೆ. ಹಾಗಾಗಿ ಮುಂದೆ ಯಾವಾಗ ಬೇಕಾದರೂ ಬರಬಹುದು, ರೋಗ ಇವಾಗಲೇ ಬರುತ್ತೆ ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ. ಆ ಕಾರಣದಿಂದಾಗಿ ಲಸಿಕೆ ಹಾಕಿಸ್ತಕ್ಕಂಥದ್ದು ಯಾವಾಗಲೂ ಕೂಡ ಕಡ್ಡಾಯವಾಗಿರುತ್ತೆ. ಕಡ್ಡಾಯವಾಗಿ ನಮ್ಮ ರಾಸುಗಳಿಗೆ ಲಸಿಕೆಯನ್ನು ಹಾಕಿಸುವ ಮೂಲಕ ನಮ್ಮ ಆರ್ಥಿಕ ಭದ್ರತೆಯನ್ನ ಕಾಪಾಡಿಕೊಳ್ಳಬಹುದು, ಮತ್ತೆ ರೋಗಗಳು ಬಂದು ನಮ್ಗೆ ಆಗ್ತಕ್ಕಂತಹ ಆರ್ಥಿಕ ನಷ್ಟವನ್ನು ತಪ್ಪಿಸ್ಲಿಕ್ಕೂ ಕೂಡ ಈ ಲಸಿಕೆಗಳು ಹೆಚ್ಚು ನೆರವಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಊರುಗಳಲ್ಲಿ ಇವಾಗ ಸುತ್ತಮುತ್ತಲು ಊರುಗಳಲ್ಲಿ ರೋಗೋದ್ರೇಕ ಬಂದಿರುತ್ತೆ, ಇಲ್ಲ ಬಿಡು ನಮ್ಮೂರಿಗೆ ಬರ್ಲಿ ಬಂದ ಮೇಲೆ ನಾವು ನೋಡ್ಕೊಳ್ಳೋಣ ಅಂತ ಕೆಲವರು ಹಂಗೆ ಬಿಟ್ಬಿಡ್ತಾರೆ, ನಮ್ಮೂರಿಗೆ ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ, ಪಕ್ಕದ ಊರಿನಲ್ಲಿದೆ ನಮ್ಗೇನು ಬರಲ್ಲ ಅಂತ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೋಗಾಣು ಗಾಳಿ ಮುಖಾಂತರ ಮತ್ತೆ ಬೇರೆ ಬೇರೆ ಒಂದು ರೂಟ್ಸ್ ಅಂತ ನಾವೇನ್ ಹೇಳ್ತೀವಿ ಆ ಮಾರ್ಗಗಳ ಮುಖಾಂತರ ಬಹಳ ಬೇಗ ಹರಡತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಒಂದು ಊರಿಗೆ ಬಂದ ಆದ್ಮೇಲೆ ನಾವು ಲಸಿಕೆ ಹಾಕಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಲಸಿಕೆ ಹಾಕಿಸ್ಕೊಂಡು ಮಾರನೇ ದಿವಸದಿಂದನೇ ಲಸಿಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. 2-3 ವಾರಗಳ ಕಾಲನಾದ್ರೂ ಬೇಕಾಗುತ್ತೆ ಲಸಿಕೆ ಒಂದು ಪವರ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಅದು ಒಂದು ರೋಗ ನಿರೋಧಕ ಶಕ್ತಿಯನ್ನ ಅದು ಕೊಡಬೇಕಾದ್ರೆ 2-3 ವಾರಗಳಾದ್ರೂ ಕನಿಷ್ಠ ಅವಧಿ ಅದಕ್ಕೆ ಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ರೋಗ ಬಂದ ಮೇಲೆ ಲಸಿಕೆ ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು 2-3 ವಾರದ ಒಳಗೆ ಒಂದು ಊರಿನಲ್ಲಿ ರೋಗ ಉಂಟಾಗಿ ಆಮೇಲೆ ಲಸಿಕೆ ಹಾಕಿಸ್ಕೊಂಡ್ರೆ ರೋಗಾಣು ಆ 2-3 ವಾರದ ಒಳಗೆ ಆ ಲಸಿಕೆ ಹಾಕಿಸ್ಕೊಂಡಿರುವಂತಹ ದನದ ದೇಹದೊಳಗೆ ಹೋಯ್ತು ಅಂದ್ರೆ ಖಂಡಿತ ರೋಗ ಉಂಟಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾ ಲಸಿಕೆ ಹಾಕಿಸ್ಕೊಂಡೆ ಆದ್ರೂ ಏನಪ್ಪ ಏನು ಪ್ರಯೋಜನ ಆಗ್ಲಿಲ್ಲ ಅನ್ನೋ ತರ ಮಾತು ಬರುತ್ತೆ. ಆದ್ರೆ ಇದನ್ನ ರೈತರು ಖಂಡಿತ ನೀವು ತಿಳ್ಕೋಬೇಕು. ಯಾವುದೇ ಒಂದು ಲಸಿಕೆ ಹಾಕಿಸ್ಕೊಂಡಾಗ ಆ ಲಸಿಕೆ ಪವರ್ ನಿಮ್ಗೆ ಗೊತ್ತಾಗ್ಬೇಕು ಅಥವಾ ಅದರ ಒಂದು ಶಕ್ತಿ ಗೊತ್ತಾಗ್ಬೇಕು ಅಂದ್ರೆ ಕನಿಷ್ಠ 2-3 ವಾರಗಳ ಕಾಲ ಒಂದು ಅವಧಿ ಅದಕ್ಕೆ ಬೇಕಾಗತ್ತೆ. ಮತ್ತೆ ಕೆಲವೊಂದು ಲಸಿಕೆಗಳು ಏನಂತ ಹೇಳಿದ್ರೆ ಅದಕ್ಕೆ ಶೀತಲೀಕರಣ ವ್ಯವಸ್ಥೆ ಕೂಡ ಬೇಕಾಗತ್ತೆ. ಅದು 100 ಡೋಸ್ಗಳಿರುತ್ತೆ. ಒಂದು ಬಾಟಲ್ ಓಪನ್ ಮಾಡಿದ್ರೆ ಕನಿಷ್ಠ ಒಂದು 100 ರಾಸುಗಳಿಗಾದ್ರೂ ಅದನ್ನ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ. ಅದನ್ನ ಒಂದು 20-30 ರಾಸುಗಳಿಗೆ ಮಾತ್ರ ಹಾಕಿಸ್ಕೊಂಡ್ರೆ ಮಿಕ್ಕಿದೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದನ್ನ ಹಂಗೆ ಇಟ್ಟಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ಒಂದ್ಸತಿ ಆ ಲಸಿಕೆ ಒಂದು ಬಾಟಲ್ನ ನಾವು ಓಪನ್ ಮಾಡಿದ್ವಿ ಅಂದ್ರೆ 1 ಅಥವಾ 2 ಗಂಟೆ ಒಳಗಡೆ ಐಸ್ ಮೇಲೆ ಇಟ್ಕೊಂಡು ಅದನ್ನ ಮುಗಿಸ್ಬೇಕಾಗತ್ತೆ. ಅದನ್ನ ಮಾರನೇ ದಿವಸಕ್ಕೆ ನಾವು ತಗೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಇದರಿಂದ ಯಾವುದೇ ಒಂದು ಲಸಿಕೆ ಒಂದು ಊರಿನಲ್ಲಿ ಹಾಕುತ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಜವಾಬ್ದಾರಿಯುತವಾಗಿ ಬಂದು ತಮ್ಮ ರಾಸುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಒಳ್ಳೇದು. ಮತ್ತೆ ಜಾನುವಾರುಗಳಿಗೆ ತಪ್ಪದೆ ಲಸಿಕೆಯನ್ನು ಹಾಕಿಸ್ಕೊಳ್ಳಿ. ಮತ್ತೆ ರೋಗ ಪೀಡಿತ ರಾಸುಗಳು ಯಾವ್ದಾದ್ರು ರೋಗೋದ್ರೇಕದ ಸಮಯದಲ್ಲಿ ಇತ್ತು ಅಂದ್ರೆ ಅದನ್ನ ನೀವು ಇಮಿಡಿಯೇಟ್ ಆಗಿ ಮೊದಲನೇ ಹಂತದಲ್ಲೇ ಅದನ್ನ ಗುರುತಿಸಬೇಕು ಮತ್ತೆ ಅದನ್ನ ಬೇರ್ಪಡಿಸಬೇಕು. ಹೀಗ್ ಮಾಡೋದ್ರಿಂದ ರೋಗ ಹರಡೋದನ್ನ ನಾವು ತಪ್ಪಿಸ್ಬೋದು ಮತ್ತು ಜಾನುವಾರು ಸಂಪತ್ತನ್ನು ಕೂಡ ನಾವು ಕಾಪಾಡ್ಕೋಬಹುದು. ಹೀಗೆ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿಗೆ ನಾವು ಕೊಡುಗೆ ನೀಡಿದಂತ ಆಗತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ತಪ್ಪದೆ ನಿಮ್ಮ ಜಾನುವಾರುಗಳಿಗೆ ಆ ಕಾಲಕ್ಕೆ ಸರ್ಕಾರದಿಂದ ಏನೇನು ಸಾಮೂಹಿಕವಾಗಿ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೋ ಅದನ್ನ ತಪ್ಪದೇ ಹಾಕಿಸ್ಕೊಳ್ಳಿ. ನಿಮ್ಮ ರಾಸುಗಳನ್ನ ಯಾವುದೇ ಒಂದು ರೋಗ ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳಿ. ಮತ್ತೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ, ಈ ಲಸಿಕೆ ಹಾಕಿಸಿದ ಮೇಲೆ ಕೂಡ ಕೆಲವೊಂದು ಸಮಯ ರೋಗ ಬರುತ್ತೆ. ಆದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಲಸಿಕೆ ಹಾಕಿಸ್ದಿರುವಂತಹ ಒಂದು ರಾಸುಗಳಲ್ಲಿ ರೋಗದ ಪ್ರಮಾಣ ಕೂಡ ತುಂಬಾ ಕಡಿಮೆ ಇರುತ್ತೆ. ಬಹಳ ಬೇಗ ಅವು ಚೇತರಿಸ್ಕೊಳತ್ತೆ ರೋಗದಿಂದ. ನೀವು ಲಸಿಕೆ ಹಾಕದೇ ಇರೋ ಒಂದು ರಾಸುವಿನ ಜೊತೆ ಇದನ್ನ ಹೋಲಿಸಿದ್ರೆ ಲಸಿಕೆ ಹಾಕಿಸಿರುವಂತಹ ರಾಸುಗಳಲ್ಲಿ ರೋಗ ಬಂದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಮತ್ತೆ ಬಹಳ ಬೇಗ ಅದು ರೋಗದಿಂದ ಚೇತರಿಸ್ಕೊಳತ್ತೆ. ಸೊ ಈ ಎಲ್ಲಾ ಕಾರಣಕ್ಕೋಸ್ಕರ ತಪ್ಪದೆ ರೈತರು ಯಾವಾಗ ಯಾವಾಗ ಸರ್ಕಾರದಿಂದ ಲಸಿಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೋ ನಿಮ್ಮ ಊರಿನಲ್ಲಿ ನಿಮ್ಮ ಜಾನುವಾರುಗಳಿಗೆ ತಪ್ಪದೆ ಆ ಲಸಿಕೆಯನ್ನು ಹಾಕಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಅನ್ಸುತ್ತೆ ಮೇಡಮ್ ನನಗೆ. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಲಸಿಕೆ ಹಾಕಿಸಿದಾಗಲೂ ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸ್ತೇವೆ. ಜ್ವರ ಬರಬಹುದು ಅಂತೇಳಿ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತೇವೆ. ಈ ನಿಟ್ಟಿನಲ್ಲಿ ನಾವು ಜಾನುವಾರುಗಳಿಗೆ ಲಸಿಕೆ ಹಾಕಿಸಿದಂತಹ ಸಂದರ್ಭದಲ್ಲಿ ಲಸಿಕೆಯನ್ನ ಹಾಕಿಸಿದಂತಹ ಜಾನುವಾರುಗಳನ್ನ ಹೇಗೆ ಆರೈಕೆ ಮಾಡಬೇಕಾಗುತ್ತೆ? ಲಸಿಕೆಯನ್ನು ನೀವು ಹಾಕಿಸ್ದ ಕೂಡಲೇ ತುಂಬಾ ಇವಾಗ ಕೆಲಸ ಮಾಡೋ ಹಸುಗಳಾಗಿರ್ಬೋದು ಲಸಿಕೆ ಹಾಕಿಸ್ಕೊಂಡು ಹೋಗಿ ತಕ್ಷಣ ಕೆಲಸ ತುಂಬಾ ಮಾಡಿಸೋದು ಹೊಲ ಉಳ್ಳಿಕ್ಕೆ ಇದು ಮಾಡೋದು ಆತರ ಮಾಡಬಾರದು. ಆದಷ್ಟು ಅವತ್ತಿನ ದಿವಸ ಸ್ವಲ್ಪ ಅವಕ್ಕೆ ಒಂದು ತಕ್ಕ ಮಟ್ಟಿಗೆ ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ. ಮತ್ತೆ ಜ್ವರ ಏನಾದ್ರೂ ಬಂತು ಅಂದ್ರೆ ಹೇಳಿದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಏನು ಔಷಧೋಪಚಾರ ಮಾಡಬೇಕು ಅದನ್ನ ಮಾಡಬೇಕಾಗತ್ತೆ. ಗಂಟುಗಳು ಅಂತದೇನಾದ್ರೂ ಇರೋ ಸಂದರ್ಭದಲ್ಲಿ ಅವನ್ನ ಸ್ವಲ್ಪ ಉಪ್ಪಿನ ಆರೈಕೆ ಮಾಡೋದು ಆತರ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಈ ಒಂದು ಗಂಟುಗಳು ಸರಿಯಾದ ಒಂದು ಇಂಜೆಕ್ಷನ್ ಕೊಡುವಾಗ ಒಂದು ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಅವು ಕ್ಯೂಗಳಾಗಿ ಮಾರ್ಪಾಡ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿಕೊಂಡು ನೀವು ಅದನ್ನ ಗುಣಪಡಿಸಿಕೊಳ್ಬೇಕಾಗತ್ತೆ. ಅಷ್ಟೇನೆ ನಾನು ಹೇಳಲಿಕ್ಕೆ. ಹಾಲು ಕರೆಯುವಂತಹ ಹಸುಗಳಿದ್ರೆ ಹಾಲು ಕರೆಯುವಂತಹ ಹಸುಗಳು ಇತ್ತು ಅಂತ ಹೇಳಿದ್ರೆ 1-2 ದಿವಸ ಅವು ಹಾಲು ಕಡಿಮೆ ಆಗುತ್ತೆ. ಅದು ಬಿಟ್ರೆ ಮಾಮೂಲಿ 3-4 ದಿವಸ ಆದ್ಮೇಲೆ ಅದು ಎಷ್ಟು ಮಾಮೂಲಿ ಹಾಲು ಕೊಡ್ತಾ ಇತ್ತು ಅದೇ ರೀತಿಗೆ ಬರುತ್ತೆ. ಲಸಿಕೆ ಹಾಕಿದ್ರಿಂದ ಏನು ಪರ್ಮನೆಂಟ್ ಆಗಿ ಏನು ತೊಂದರೆ ಉಂಟಾಗಲ್ಲ. ಇವತ್ತು ಬೆಳಗ್ಗೆ ನಾವು ಲಸಿಕೆಯನ್ನು ಹಾಕಿಸಿ ಸಂಜೆ ಹಾಲನ್ನ ಬಳಕೆ ಮಾಡಬಹುದು ಏನು ತೊಂದರೆ ಇಲ್ಲ. ಯಾಕೆಂದ್ರೆ ನಾವು ಎಲ್ಲಾ ಹಾಲನ್ನು ಕೂಡ ಕಾಯಿಸಿನೇ ಕುಡಿಯೋದ್ರಿಂದ ಯಾವುದೇ ಒಂದು ತೊಂದರೆಯನ್ನು ಉಂಟಾಗಲಿಲ್ಲ. ಹಾಗಾಗಿ ಅದನ್ನು ಕೂಡ ಬಳಕೆಯನ್ನ ಮಾಡಬಹುದು. ಲಸಿಕೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ನ ನಾನು ಹೇಳ್ತಾ ಇದ್ದೀನಿ. 9-4-4-8-7-1-5-0-5-7. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9-4-4-8-7-1-5-0-5-7. ಒಳ್ಳೆದು ಡಾಕ್ಟರ್ ಶೀಲಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಜಾನುವಾರುಗಳಲ್ಲಿ ಲಸಿಕೆಯ ಮಹತ್ವ, ಲಸಿಕೆ ಅಂತ ಅಂದ್ರೆ ಏನು, ಯಾವೆಲ್ಲ ಕಾಯಿಲೆ ಅಥವಾ ರೋಗಗಳಿಗೆ ಲಸಿಕೆಯನ್ನ ಕಂಡುಹಿಡಿಯಲಾಗಿದೆ, ಹೇಗೆ ಲಸಿಕೆಯನ್ನ ನೀಡಿಸಬೇಕು, ಲಸಿಕೆಯನ್ನ ಪಡೆಯೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇತ್ತೀಚೆಗೆ

9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೂ ನಮ್ಮ ನಿಲಯದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳಲ್ಲಿ ಲಸಿಕೆಯ ಮಹತ್ವ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಶೀಲಾ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗುವುದು. ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂಧನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 7:27:36. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ರಥಸಪ್ತಮಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಂಗೀತ ಉಪೇಂದ್ರ ಕುಮಾರ್ ಅವರದು, ಸಾಹಿತ್ಯ ಚಿವುದೇಶಂಕರ್ ಅವರಿಂದ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲ ನಿನ್ನ ಬೇಡ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ